ಯತಿರಾಜ ಯತಿರಾಜ ಜಯ ಮಂಗಳಂ ಯತಿರಾಜ ಯತಿರಾಜ ಶುಭ ಮಂಗಳಂ ಭೂತಪುರಿಯಲ್ಲಿ ಹುಟ್ಟಿ ಕಂತಿಯಲ್ಲಿ ಕಲಿತು ಯಾದವರ ಅವಕೃಪೆಗೆ ಅನವರತನಾದೆ ಕಾಂತಿಪೂರ್ಣರ ಕೂಡಿ ವರದರಾಜನ ಸೇರಿ ತತ್ವವನ್ನು ನೀನರಿತೆ ವಿಶಿಷ್ಟ ದೈತದ ಏನು ಮಹಿಮೆಯೋ ನಿನ್ನ ಪಾಡಲ ಸಗಳವೇ ಏನು ಮಹಿಮೆಯೋ ನಿನ್ನ ಪಾಡಲ ರೇ ಸ್ವಾಮಿ ಯತಿರಾಜ ಯತಿರಾಜ ಜಯ ಮಂಗಳಂ ದೀನ ದಲಿತರ ಸೇವೆ ಮಾಡಲೆಂದೇ ಸ್ವಾಮಿ ಸಂಸಾರ ತೊರೆದು ಸನ್ಯಾಸಿಯಾದೆ ದೇಶ ಸುತ್ತುತ ಬಂದೆ ಕೋಶ ಓದುತ್ತನೆಂದೆ ಪಾಮರರ ಕಣ್ಣೀರ ತೊಳೆಯಲೆಂದೇ ಗೋಪಿಪೂರ್ಣರ ಕೂಡಿ ರಹಸ್ಯ ಮಂತ್ರವಾರಿತು ತವಕದಲ್ಲಿ ಬಂದೆ ಗೋಪುರವ ಹತ್ತಿ ನಿಂದೆ ಬನ್ನಿ ಬನ್ನಿ ಎಂದೇ ದೀನ ದಲಿತರ ತಂದೆ ಗುಟ್ಟು ರಕ್ಷಣೆ ಮಾಡಿ ಮುಕ್ತಿ ಮಾರ್ಗವ ತೆರೆವೆ ಯತಿರಾಜ ಯತಿರಾಜ ಜಯ ಮಂಗಳಂ ಯತಿರಾಜ ಯತಿರಾಜ ಶುಭ ಮಂಗಳಂ ಕೊಂಡ ನೂರಿಗೆ ಬಂದೆ ಬಿಟ್ಟಿ ದೇವನ ಕಂಡೆ ಶಿಷ್ಯನಾಗಲು ಅರಸ ವಿಷ್ಣುವರ್ಧನ ಎಂದೆ ರೈತರೆಲ್ಲರೂ ಬಂದು ನೀರ ಬವಣೆಯ ತೇಳೆ ಅವರೊಡನೆ ಕೆರೆ ಕಟ್ಟಿ ಅರುಷವ ತಂದೆಯೇ ಕೇಶವನ ಗುಡಿಯಲ್ಲಿ ವೇಲಾಪುರಿಯಲ್ಲಿ ಶಾಸನವ ಬರೆಸಿ ಸಾಕ್ಷಿಯನ್ನು ಇರಿಸಿ ಕುಲವೆಲ್ಲ ಒಂದೆ ಕೇಶವನ ತಂದೆ ಕೈವಾಸಿ ಮುಂದೆ ಬನ್ನಿ ಬನ್ನಿ ಎಂದೆ ಏನು ಮಹಿಮೆಯೋ ನಿನ್ನ ಪಾಡಲರದೇ ಸ್ವಾಮಿ ಯತಿರಾಜ ಯತಿರಾಜ ಜಯ ಮಂಗಳಂ ಯತಿರಾಜ ಯತಿರಾಜ ಶುಭ ಮಂಗಳಂ ಮೇಲುಕೋಟೆಗೆ ಬಂದು ಚೆಲುವ ನಾರಾಯಣನ ಕಂಡು ಗುಡಿ ಕಟ್ಟಿ ಪೂಜಿಸಿದ ಕೀರ್ತಿ ಅತದಳವೋ ದಿಲ್ಲಿ ಯಾತ್ರೆಯ ಮಾಡಿ ಚೆಲುವ ಪಿಳ್ಳೆ ತಂದು ಅಂತ್ಯಜರ ಅಪ್ಪಿ ಕರೆ ತಂದ ವಿಜಯ ನಿನ್ನದು ಭಕ್ತಿಗೆ ಮುಕ್ತಿಗೆ ಸಾಧನವು ನಮಗೆಂದು ಅವತರಿಸಿದ ನಿನ್ನ ಲೀಲೆ ಹಿರಿದು ಜಗವನ್ನು ಧರಿಸಿದೆ ಬಂದ ಯತಿರಾಜ ಗುರುವೇ ಶರಣು ಶರಣು ಎನ್ನುತ್ತಿ ಹರು ಬಸುತರು ಬಂದು ಆದಿಶೇಷನು ನೀನೆ ರಾಮಾನುಜನು ನೀನು ಕೋಯಿಲಮ್ಮನು ನೀನೆ ಗೋದಾಗ್ರಜ ಇದಿತು ಬೆದರನು ಕೊತ್ತ ಕಣ್ಣಪಾತರ ಕೈಲಿ ಮಂಗಳವ ಪಾಡಿಸಿದ ಕೀರ್ತಿ ನಿನ್ನದು ಏನು ಮಹಿಮೆಯೋ ನಿನ್ನ ಪಾಡಲರವೇ ಸ್ವಾಮಿ ಯತಿರಾಜ ಯತಿರಾಜ ಜಯ ಮಂಗಳೇ ಯತಿರಾಜ ಯತಿರಾಜ ಶುಭ ಮಂಗಳಂ ಯತಿರಾಜ ಯತಿರಾಜ ಶುಭ ಮಂಗಳಂ.